ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15-15-15, ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15-15-15. ಈಗ ಭಾರತ್ ಎನ್ಪಿಕೆ 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ, ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ಹಾಗೂ ಬೀಜೋಪಚಾರ ಈ ಕುರಿತು ಭದ್ರಾವತಿ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿಯಾದ ಸಂದೀಪ್ ಕುಮಾರ್ ಡಿಕೆ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭದ್ರಾವತಿ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿಯಾದಂತಹ ಸಂದೀಪ್ ಕುಮಾರ್ ಅವರು ಇದ್ದಾರೆ. ಅವರು ಇಂದು ನಮಗೆ ಬಿತ್ತನೆ ಬೀಜ ಹಾಗೂ ಬೀಜೋಪಚಾರ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸರ್, ಇವತ್ತಿನ ವಿಚಾರ ಬಿತ್ತನೆ ಬೀಜ ಹಾಗೂ ಬೀಜೋಪಚಾರ ಅಂತ ಹೇಳಿದ್ರಿ. ಈ ಬಿತ್ತನೆ ಬೀಜ ಅಂದ್ರೆ ಏನು, ಬೀಜೋಪಚಾರ ಅಂದ್ರೆ ಏನು, ಏನ್ ಹೇಳ್ತೀರಾ ಸರ್? ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಬಿತ್ತನೆ ಬೀಜ ಅನ್ನೋದು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತದೆ. ನೀವು ಬಿತ್ತನೆ ಬೀಜನ ಯಾವ ತರ ಆಯ್ಕೆ ಮಾಡ್ಕೊಂತೀರಿ ಹಾಗೂ ಯಾವ ಬಿತ್ತನೆ ಬೀಜನ ಬೆಳೆ ಬೆಳೆಯೋದಕ್ಕೆ ಬಳಸ್ತೀರಿ ಅನ್ನೋದು ಬಹುಮುಖ್ಯ ಆಗುತ್ತೆ. ಹಾಗೆ ಎಲ್ಲಾ ಧಾನ್ಯಗಳು ಸಹ ಬಿತ್ತನೆ ಬೀಜ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಪ್ರತಿದಿನ ನೀವು ಉಪಯೋಗಿಸುವಂತ ಎಲ್ಲ ಧಾನ್ಯಗಳು ಸಹ ನೀವು ಮನೆಯಲ್ಲಿ ಶೇಖರಣೆ ಮಾಡಿಟ್ಟಿರ್ತೀರಿ, ಆದ್ರೆ ಅದು ಬಿತ್ತನೆ ಬೀಜ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಿತ್ತನೆ ಬೀಜ ಅನ್ನೋದು ಅದು ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಹೊಂದಬಹುದು ಅಂತ ಒಂದು ಸಸ್ಯದ ಒಂದು ಭ್ರೂಣವನ್ನು ತನ್ನಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ಅದರದೇ ಆದ ಒಂದು ಕಾಲಮಿತಿ ಇರುತ್ತೆ, ಬೆಳವಣಿಗೆ ಹೊಂದಬಹುದಾದಂತ ಕಾಲಮಿತಿ ಇರುತ್ತೆ. ಹಾಗಾಗಿ ಆ ಬೆಳವಣಿಗೆ ಹೊಂದಬಹುದಾದಂತ ಭ್ರೂಣವನ್ನು ಹೊಂದಿರುವಂತ ಒಂದು ಬೀಜಕ್ಕೆ ಅಂದ್ರೆ ಧಾನ್ಯಕ್ಕೆ ನಾವು ಬಿತ್ತನೆ ಬೀಜ ಅಂತ ಹೇಳ್ತೀವಿ. ಅದು ಒಂದು ಹೊರಪದರದಿಂದ ರಕ್ಷಿಸಲ್ಪಟ್ಟಿರುತ್ತದೆ, ಅಂದ್ರೆ ಒಂದು ಸೀಡ್ ಕೋಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅದ್ರ ತನ್ನೊಳಗೆ ಮುಂದಿನ ದಿನದಲ್ಲಿ ಮೊಳಕೆ ಒಡೆದು ಬೆಳವಣಿಗೆ ಹೊಂದಬೇಕಾದ್ರೆ ಬೇಕಾದಂತ ಆಹಾರವನ್ನು ಸಹ ಆ ಬಿತ್ತನೆ ಬೀಜ ಒಳಗೊಂಡಿರುತ್ತೆ. ಇದು ಕಾಲಮಿತಿ ಅಂದ್ರೆ ಹೆಚ್ಚಾಗಿ 1-3 ವರ್ಷದ ತನಕ ಅದರದ್ದು ಒಂದು ಕಾಲಮಿತಿ ಇರುತ್ತೆ. ತದನಂತರದಲ್ಲಿ ಅದು ಧಾನ್ಯ ಆಗುತ್ತೆ ಹೊರತು ಬಿತ್ತನೆ ಬೀಜ ಆಗಲ್ಲ. ಆಯ್ಕೆ ಅಂತ ಹೇಳಿದ್ರೆ ಸರ್, ಯಾವ ರೀತಿ ರೈತರು ಇದನ್ನ ಆಯ್ಕೆ ಮಾಡ್ಕೋಬೇಕು ಅಂತ? ಬಿತ್ತನೆ ಬೀಜದ ಆಯ್ಕೆ ಅಂತ ಅಂದ್ರೆ ಈಗ ಬಿತ್ತನೆ ಬೀಜಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಈಗ ನೀವು ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಬಿತ್ತನೆ ಬೀಜಗಳಲ್ಲಿ ನಾವು ಏಕದಳ ಮತ್ತು ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಅದರ ಜೊತೆಗೆ ಬೀಜಗಳಲ್ಲಿ ವರ್ಗಗಳು ಇರ್ತವೆ. ಸಾಮಾನ್ಯವಾಗಿ ಬಿತ್ತನೆ ಬೀಜಗಳನ್ನು ಪೂರೈಕೆ ಮಾಡಿದಾಗ ಬೀಜಗಳು ಮೊದಲಿನ ಹಂತದಿಂದ ಅಂದರೆ ವಿಭಕ್ತ ಬೀಜ, ಬ್ರೀಡರ್ ಬೀಜಗಳು ಹಾಗೂ ಫೌಂಡೇಶನ್ ಮತ್ತು ಪ್ರಮಾಣಿತ ಬೀಜಗಳು ಅಂತ ಹೇಳ್ತೀವಿ ನಾವು. ಇದು ಮೊದಲನೇದಾಗಿ ವಿಭಕ್ತ ಬೀಜದಿಂದ ಶುರುವಾಗಿದ್ದು ಪ್ರಮಾಣಿತ ಬೀಜ ತನಕ ಬಂದು ಒಂದು ಪ್ರೋಸೆಸ್ ಅಂದರೆ ಅದರದ್ದು ಒಂದು ವರ್ಗೀಕರಣ ನಿಲ್ಲುತ್ತೆ. ಸಾಮಾನ್ಯವಾಗಿ ರೈತರಿಗೆ ಸಿಗುವಂಥ ಬೀಜ ಪ್ರಮಾಣಿತ ಬೀಜ ಆಗಿರುತ್ತೆ. ಪ್ರಮಾಣಿತ ಬೀಜ ಏನಂದ್ರೆ ಅದರಲ್ಲಿ ಒಂದು 98% ತನಕ ಸಹ ಅದರದೊಂದು ಶುದ್ಧತೆ ಹಾಗೂ ಮೊಳಕೆ ಒಡೆಯುವ ಒಂದು ಪ್ರಮಾಣನೂ ಸಹ ಬೆಳೆಯಿಂದ ಬೆಳೆಗೆ ಒಂದು ಚೇಂಜಸ್ ಆಗ್ತಾ ಬಂದು ಸುಮಾರು 90% ತನಕನೂ ಮೊಳಕೆ ಒಡೆಯುವ ಪ್ರಮಾಣನ ಹೊಂದಿರುತ್ತದೆ. ಬಿತ್ತನೆ ಬೀಜನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಾಕಷ್ಟು ಒಂದು ಮುನ್ನೆಚ್ಚರಿಕೆಯನ್ನು ಸಹ ರೈತರು ಹೊಂದಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ಇರ್ತಕ್ಕಂಥ ವಿಧಗಳು, ಈ ಬೀಜದಲ್ಲಿ ಹಲವಾರು ವಿಧಗಳು ಅಂತ ಇದ್ದಾರೆ, ಆ ವಿಧಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಿತ್ತನೆ ಬೀಜದಲ್ಲಿ ನಾನೀಗಾಗಿ ಹೇಳದಂಗೆ ವಿಭಕ್ತ ಬೀಜ ಅಂತ ಹೇಳ್ತೀವಿ. ಮೊದಲು ವಿಭಕ್ತ ಬೀಜ ಅನ್ನೋದು ನ್ಯೂಕ್ಲಿಯಸ್ ಸೀಡ್ ಅಂತ ಹೇಳ್ತೀವಿ. ಇದರಿಂದ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಸಂಸ್ಥೆ, ಅಂದ್ರೆ ಒಂದು ಸೀಡ್ ಪ್ರೊಡಕ್ಷನ್ಗೆ ಅಂತಾನೆ ಒಂದು ಸಂಸ್ಥೆಗಳಿರ್ತಾವಲ್ಲ, ನಿರ್ದಿಷ್ಟವಾದ ಒಂದು ಬಿತ್ತನೆ ಬೀಜದ ಒಂದು ಬ್ರೀಡರ್ ಪ್ರೊಡ್ಯೂಸ್ ಮಾಡುವಂತ ಒಂದು ಸಂಸ್ಥೆ ಇರುತ್ತದೆ. ಆ ಸಂಸ್ಥೆಗಳು ಭೌತಿಕವಾಗಿ ಮತ್ತು ಪರಿಶುದ್ಧವಾಗಿ ಆ ತಳಿಗೆ ಒಂದು ಬೀಜವನ್ನ ಸುಮಾರು 100% ಸಹ ತಳಿ ಶುದ್ಧತೆ ಇರುವಂತಹ ಒಂದು ಬೀಜವನ್ನ ಅವರು ಮುಂದಿನ ಹಂತಕ್ಕೆ ಅದನ್ನು ಕೊಂಡೊಯ್ಯಬೇಕು ಅಂತೇಳಿ ಸಂಸ್ಥೆಯಿಂದ ಅದನ್ನ ಬಿಡುಗಡೆ ಮಾಡ್ತಾರೆ. ಆ ನ್ಯೂಕ್ಲಿಯಸ್ ಬೀಜ 100% ಶುದ್ಧವಾಗಿರುತ್ತೆ, ಅದರದ ಒಂದು ತಳಿಯ ಶುದ್ಧತೆ ಅಂತ ಇರುತ್ತೆ. ಮುಂದಿನ ಹಂತಗಳಲ್ಲಿ ಅದನ್ನ ಬ್ರೀಡರ್ ಸೀಡ್ ಅಂತ ಹೇಳ್ತೀವಿ, ಅಂದ್ರೆ ಬ್ರೀಡರ್ ಬೀಜವನ್ನಾಗಿ ಮುಂದೆ ಮಾರ್ಪಾಡು ಮಾಡಲಿಕ್ಕೆ ಅದನ್ನ ವಿಭಕ್ತ ಬೀಜವನ್ನು ಬಳಸ್ಕೊಂತೀವಿ. ಬಳಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಪ್ರಮಾಣೀಕರಣ ಸಂಸ್ಥೆ ಅದನ್ನ ಒಂದು ಮೇಲ್ವಿಚಾರಣೆಯಲ್ಲಿ ಇಟ್ಕೊಂತಾರೆ. ಅಂದ್ರೆ ಪ್ರಮಾಣೀಕರಣ ಸಂಸ್ಥೆಗಳು ಅದನ್ನ ಒಂದು ಮೇಲ್ವಿಚಾರಣೆಯಲ್ಲಿ ಇಟ್ಟು ಬೆಳವಣಿಗೆ ಮಾಡ್ತಾರೆ. ಬೆಳವಣಿಗೆ ಮಾಡಿ ಅದನ್ನ ಬ್ರೀಡರ್ ಸೀಡ್ನ ಉತ್ಪಾದನೆ ಮಾಡ್ತಾರೆ. ಅಂದ್ರೆ ಈ ನ್ಯೂಕ್ಲಿಯಸ್ ಸೀಡ್ ಏನಿದೆ ಅದು ಒಂದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಕಡಿಮೆ ಪ್ರಮಾಣದಲ್ಲಿ ಇರುವಂತದನ್ನ ಮುಂದಿನ ಹಂತದಲ್ಲಿ ಅಂದ್ರೆ ಗುಣಾಕಾರ ಅಥವಾ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ, ಅದನ್ನ ಹೊಂದಬೇಕಾದ್ರೆ ಅದನ್ನ ಮುಂದಿನ ಅಡಿಪಾಯ ಬೀಜ ಉತ್ಪಾದನೆಗೋಸ್ಕರ ಅದನ್ನ ಸುಮಾರಷ್ಟು ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಅದನ್ನ ಏನ್ ಮಾಡ್ತಾರೆ, ಅದನ್ನೊಂದು ಟ್ರಯಲ್ ಆಗಿ ತಗೊಳ್ತಾರೆ. ತಗೊಂಡು ನಂತರದಲ್ಲಿ ಅದು ಬ್ರೀಡರ್ ಸೀಡ್ ಉತ್ಪಾದನೆ ಆಗುತ್ತೆ. ಬ್ರೀಡರ್ ಸೀಡ್ನ ತದನಂತರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫೌಂಡೇಶನ್ ಸೀಡ್ ಉತ್ಪಾದನೆಗೋಸ್ಕರ ಕಳಿಸ್ಕೊಡ್ತಾರೆ. ಫೌಂಡೇಶನ್ ಸೀಡ್ ಅಥವಾ ಒಂದು ಅಡಿಪಾಯ ಬೀಜ ಅಂತ ಹೇಳ್ತೀವಿ. ಅಡಿಪಾಯ ಬೀಜನ ಸಹ ಬ್ರೀಡರ್ ಉತ್ಪಾದಿಸುವಂತ ಸಂಸ್ಥೆಗಳು ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ವಲಯದಲ್ಲಿ, ಅಂದ್ರೆ ಖಾಸಗಿ ವಲಯ ಅಂತ ಅಂದ್ರೆ ರೈತರು ತಾಕ್ ಸಹಿತ ಆಗ್ಬಹುದು. ಖಾಸಗಿ ವಲಯದಲ್ಲಿ ಯಾವುದೇ ಒಂದು ಕಂಟ್ರೋಲ್ ಆ ಸಂಸ್ಥೆಯವರ ಒಂದು ತಾಕ್ಗಳನ್ನು ಬಿಟ್ಟು ಖಾಸಗಿ ವಲಯದಲ್ಲೂ ಸಹ ಅದನ್ನ ಟ್ರಯಲ್ಗಳನ್ನ ತಗೊಂತ ಹೋಗ್ತಾರೆ. ಟ್ರಯಲ್ಗಳು ತಗೊಂಡು ಬೀಜಗಳನ್ನು ಉತ್ಪಾದನೆ ಮಾಡಿ ಪ್ರಮಾಣೀಕರಣ ಬೀಜಗಳನ್ನ ಬೆಳೆಯೋಕ್ಕಿಂತ ಮುಂಚೆನೆ ಸಹ ಅಡಿಪಾಯ ಬೀಜಗಳನ್ನ 100% ಶುದ್ಧತೆಯಲ್ಲೇ ಸಹ ಇದನ್ನ ತಳಿ ಶುದ್ಧತೆ, ಭೌತಿಕ ಶುದ್ಧತೆ ಮತ್ತು ಅದರ ಒಂದು ಆಕಾರ ಗುಣ ಲಕ್ಷಣಗಳನ್ನ ಒಂದು ಯುನೀಕ್ ಅಂತ ಹೇಳ್ತೀವಿ. ಯುನೀಕ್ ಅಂದ್ರೆ ಒಂದೇ ಸಮನಾಗಿರೋ ಅಂತ ಒಂದು ಸೀಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಡಿಪಾಯ ಬೀಜವನ್ನು. ಅಡಿಪಾಯ ಬೀಜದ ನಂತರದಲ್ಲಿ ಅದು ಪ್ರಮಾಣೀಕರಣಕ್ಕೆ ಹೋಗ್ತದೆ. ಪ್ರಮಾಣೀಕರಣ ಅಂದ್ರೆ ನೋಂದಾಯಿತ ಬೀಜ ಕಂಪನಿಗಳಿರ್ತವೆ, ನೋಂದಾಯಿತ ಬೀಜ ಸರಬರಾಜು ಮತ್ತು ಉತ್ಪಾದಕ ಕಂಪನಿಗಳಿರ್ತವೆ, ಅವು ಪ್ರಮಾಣೀಕರಣಕ್ಕೋಸ್ಕರ ನೋಂದಣಿ ಆಗಿರ್ತವೆ. ಇದನ್ನ ರಾಜ್ಯ ಸರ್ಟಿಫಿಕೇಶನ್ ಏಜೆನ್ಸಿಗಳಿರ್ತವೆ. ಪ್ರಮಾಣೀಕರಣ ಸಂಸ್ಥೆಗಳು ಮೇಲ್ವಿಚಾರಣೆಯಲ್ಲಿ, ಮೇಲ್ವಿಚಾರಣೆ ಅಂದ್ರೆ ಏನಕ್ಕೆ ಹೇಳ್ತೀವಿ ಅಂದ್ರೆ ಇವರು ಕೊಡ್ತಾರಂತ ಅಡಿಪಾಯ ಬೀಜಗಳನ್ನ ಅವರು ಪ್ರಮಾಣೀಕರಣಕ್ಕಾಗಿ ಬೆಳೆದಾಗ ಅದು ತನ್ನ ಶುದ್ಧತೆ ಮತ್ತು ತಳಿಯ ಒಂದು ಏನು ಅದರದ್ದು ಇದಿರುತ್ತೆ, ತಳಿಯ ಒಂದು ಗುಣಲಕ್ಷಣಗಳಿರುತ್ತೆ, ಅದನ್ನು ಸಹ ಅದು ತನ್ನಲ್ಲಿ ಬಿಂಬಿಸಬೇಕಾಗುತ್ತೆ. ಅದನ್ನು ನೈಜವಾದ ಒಂದು ವರದಿ ತಗೊಂಡು ಪ್ರಮಾಣೀಕರಣ ಮಾಡ್ತಾರೆ. ಪ್ರಮಾಣೀಕರಣ ಮಾಡಿದಾಗ ಅದು ಅದರಲ್ಲಿರುವಂತಹ ಭೌತಿಕ ಶುದ್ಧತೆ ಅಥವಾ ಇತರೆ ಒಂದು ಸಸ್ಯಜನ್ಯವಾದ ಒಂದು ಬೇರೆ ಕಳೆ ಬೀಜಗಳು ಈ ತರದೆಲ್ಲದನ್ನು ಸಹ ವರ್ಗೀಕರಣ ಮಾಡಿ ಶುದ್ಧ ಬೀಜಗಳನ್ನೇ ಪ್ರಮಾಣೀಕರಣ ಮಾಡ್ತಾರೆ. ಶುದ್ಧ ಬೀಜಗಳನ್ನ ಪ್ರಮಾಣೀಕರಣ ಮಾಡಿ ಅದರ ಮೇಲೆ ಮೊಳಕೆ ಒಡೆಯುವ ಪ್ರಮಾಣ ಹಾಗೂ ತಳಿಯ ಶುದ್ಧತೆ ಎಷ್ಟಿದೆ ಹಾಗೂ ಶುದ್ಧ ಬೀಜಗಳು ಎಷ್ಟಿದಾವೆ ಈ ತರದ್ದು ಎಲ್ಲದನ್ನು ಸಹ ಮಾಹಿತಿಗಳನ್ನು ಹಾಕಿ ಅದಕ್ಕೆ ಟ್ಯಾಗ್ ಮಾಡಿ ಪ್ರಮಾಣೀಕರಣ ಒಂದು ಬೀಜವನ್ನು ಸರಬರಾಜು ಮಾಡ್ತಾರೆ. ರೈತರು ಈ ಉತ್ತಮ ಬೀಜವನ್ನು ಯಾವ ರೀತಿ ಹೇಗಿರಬೇಕು ಅಂತ ಹೇಳ್ತೀರಿ ಸರ್? ಉತ್ತಮ ಬೀಜ ಅಂತ ಅಂದ್ರೆ ನಮಗೆ ಅದು ತಳಿಯ ಶುದ್ಧತೆ ಅಂತ ಹೇಳಿ, ತಳಿಯ ಶುದ್ಧತೆ ಅಂದ್ರೆ ಯಾವುದೇ ಒಂದು ವೆರೈಟಿಯನ್ನು ಬಿಟ್ಟಾಗ ಅದಕ್ಕೆ ಸುಮಾರು 99% ಅದು ಶುದ್ಧವಾಗಿರಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಆ ತಳಿಯ ಒಂದು ಗುಣಲಕ್ಷಣಗಳನ್ನ ಅದು ಬಿಂಬಿಸಬೇಕು ಅಂದ್ರೆ ತಳಿಯದು ಒಂದು 99% ತನಕ ಶುದ್ಧವಾಗಿಯೇ ಇರಲೇಬೇಕು. 1% ಏನಾದರೂ ವ್ಯತ್ಯಾಸ ಇದ್ರು ಸಹ 99% ಶುದ್ಧತೆ ಇರಲೇಬೇಕು ಅಂತ ಹೇಳ್ತೀವಿ. ಭೌತಿಕವಾಗೂ ಸಹ, ಭೌತಿಕವಾಗೂ ಏನು ನಾವು ಬೀಜಗಳನ್ನ ಸೆಲೆಕ್ಟ್ ಮಾಡ್ತೀವೋ ಅದು 99% ಶುದ್ಧವಾಗಿಯೇ ಇರಬೇಕು. ಹಾಗೂ ಬೀಜಗಳಿಗೆ ಅನ್ವಯ ಆಗುವಂತೆ ಕೆಲವು ಬೀಜಗಳಿಗೆ 95-99% ಸಹ ಶುದ್ಧತೆಯನ್ನು ಅಳಿಬಹುದಾಗಿರುತ್ತೆ. ಹಾಗೂ ಈ ಬಿತ್ತನೆ ಬೀಜ ಏನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದು ಉತ್ತಮ ಬೀಜ ಅನ್ನೋದು ಗಾತ್ರಗಳಲ್ಲಿ ಸಹ ಸಮಾನವಾಗಿರಬೇಕು ಅಂತ ಹೇಳಿ, ಗಾತ್ರಗಳು ಸಹ ಒಂದು ಬೀಜ ದೊಡ್ಡದಾಗಿರೋದು ಚಿಕ್ಕದಾಗಿರೋದು ಆದಷ್ಟು ಒಂದು ಸಮಾನಾಂತರವಾದ ಗಾತ್ರದಲ್ಲಿ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದರ ಜೊತೆಯಲ್ಲಿ ಕಳೆ ಬೀಜಗಳು ಇರಬಾರ್ದು ಅಂತ ಹೇಳ್ತೀವಿ. ಮತ್ತೆ ಈ ಬಿತ್ತನೆ ಬೀಜಗಳನ್ನ ಈ ಆಯ್ಕೆ ಮಾಡ್ಕೊಂಡಾಗ ಅದರಲ್ಲಿ ರೋಗ ಮತ್ತು ಕೀಟಬಾಧೆಯಿಂದ ಮುಕ್ತವಾಗಿರಬೇಕು ಅಂತ ಹೇಳ್ತೀವಿ. ಇದೆಲ್ಲದನ್ನು ಆಯ್ಕೆ ಮಾಡುವ ಒಂದು ಮಾನದಂಡವಾಗಿ ಅನುಸರಿಸಬೇಕಾಗುತ್ತೆ. ಒಟ್ಟು ಟೋಟಲಿ ಪ್ರಮಾಣೀಕೃತ ಬೀಜವನ್ನು ರೈತರು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾದ ಇಳುವರಿ ಪಡಿಬಹುದು ಅಂತ ಹೇಳ್ತೀರಿ. ಹೌದು ಹೌದು. ಜೊತೆಗೆ ಬೀಜೋಪಚಾರ ಅಂದ್ರೆ ಏನು, ಯಾವ ರೀತಿ ಮಾಡಬೇಕು ರೈತರು ಅಂತ? ಹೌದು, ಈಗ ಬೀಜೋಪಚಾರ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಪ್ರಮಾಣಿತ ಬೀಜಗಳನ್ನ ನಾವು ತಗೊಂಡ ರೈತರು ಭತ್ತದ ಬೀಜ ಅಂತ ಹೇಳ್ತೀವಿ ನಾವು. ಭತ್ತದ ಬೀಜಗಳನ್ನ ರೈತರು ತಾವೇ ಬೆಳೆದಿರೋ ಭತ್ತದ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಬೆಳೆಗಳನ್ನ ಸಹ ಬೆಳಿಬಹುದಾಗಿರುತ್ತೆ. ಅಂದ್ರೆ ತಳಿ ಆದ್ರೆ ಮಾತ್ರ, ಸಂಕರಣ ಆದ್ರೆ ಅದನ್ನ ಮುಂದಿನ ಒಂದು ಬೆಳೆಗೆ ಬಳಸಕ್ ಬರೋದಿಲ್ಲ. ಸಂಕರಣಗಳಂದ್ರೆ ಹೈಬ್ರಿಡ್ ಅನ್ನ ಮುಂದಿನ ಬೆಳೆಗೆ ಬಳಸಕ್ ಬರೋದಿಲ್ಲ. ಹಾಗಾಗಿ ತಳಿಯ ಯಾವುದೇ ಒಂದು ವೆರೈಟಿಯನ್ನ ರೈತರು ಬೆಳೆದಿದ್ರು ಅಂದ್ರೆ ಮುಂದಿನ ಬೆಳೆಗೂ ಸಹ ಅವರು ಬಿತ್ತನೆ ಬೀಜವನ್ನ ತಮ್ಮ ತಾಕಿಂದಾನೆ ಅವರು ಆಯ್ಕೆ ಮಾಡ್ಕೊಬೋದಾಗಿರುತ್ತೆ. ಆಯ್ಕೆ ಮಾಡ್ಕೊಬೇಕಾದ್ರೆ ಅವರು ಬೆಳೆದಿರೋ ಒಂದು ಬೆಳೆನ ಒಳ್ಳೆ ತಾಕು ಒಳ್ಳೆ ಜಾಗದಲ್ಲಿ ನೋಡಿ ಮೊದಲೇ ಅದನ್ನ ಆಯ್ಕೆ ಮಾಡಿ ಇಟ್ಕೊಬೇಕು. ಹಾಗೂ ಅದನ್ನ ಕಟಾವು ಸಹಿತ ಅದನ್ನ ಸಪರೇಟ್ ಆಗಿ ಕಟಾವು ಮಾಡಿ ತೂರಿ ಕೇರಿ ಒಳ್ಳೆ ರೀತಿಯಲ್ಲಿ ಸಂಗ್ರಹಣೆ ಮಾಡಿಕೋಬೇಕಾಗುತ್ತೆ. ಹಾಗೂ ಈ ಬಿತ್ತನೆ ಬೀಜನ ಸಂಗ್ರಹಣೆ ಮಾಡಬೇಕಾದ್ರೆ ಕೀಟನಾಶಕಗಳನ್ನು ಸ್ವಲ್ಪ ಹಾಕಿಡಬೇಕಾಗುತ್ತೆ. ಯಾಕಂದ್ರೆ ಈ ಸ್ಟೋರೇಜ್ ಪೆಸ್ಟ್ ಅಂತ ಸಂಗ್ರಹಣೆ ಮಾಡಿದಂತ ಜಾಗದಲ್ಲೂ ಸಹ ಕೀಟಗಳ ಬಾಧೆ ಇರುತ್ತೆ. ಹಾಗಾಗಿ ಆ ಹಂತದಲ್ಲೂ ಸಹ ರಾಸಾಯನಿಕಗಳನ್ನು ಬಳಸಿ ಮತ್ತು ಜೈವಿಕ ಪದಾರ್ಥಗಳನ್ನು ಬಳಸಿ ಅದನ್ನ ಕೀಟಗಳನ್ನು ಹತೋಟಿ ಮಾಡಿ ಇಡಬೇಕಾಗುತ್ತೆ. ನಂತರದಲ್ಲಿ ಇದನ್ನ ಬಿತ್ತನೆ ಬೀಜ ಆಗಿ ಬಳಸಬೇಕಾದ್ರೆ ಬೀಜೋಪಚಾರಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೀಜೋಪಚಾರ ಮಾಡುವಂಥದ್ದು ಒಂದು ಎರಡು ಮೂರು ಹಂತಗಳಲ್ಲಿ ಬರುತ್ತೆ. ಬೀಜೋಪಚಾರನ ಬೀಜಗಳನ್ನ ಸಾಮರ್ಥ್ಯ ವೃದ್ಧಿ ಮಾಡ್ಲಿಕ್ಕೂ ಮಾಡ್ತೀವಿ, ಹಾಗೂ ಈ ಕೀಟರೋಗ ಬಾಧೆಯನ್ನು ತಡಿಲಿಕ್ಕೂ ಸಹ ಮಾಡ್ತೀವಿ. ರೈತರು ತಮ್ಮ ಒಂದು ಬೆಳೆದಂತದ್ದನ್ನ ಮೊಳಕೆಯನ್ನ ಯಾವ ರೀತಿ ಪರೀಕ್ಷೆ ಮಾಡಬಹುದು ಅಥವಾ ಮಾಡಬಾರದು ಅಂತ ತಾವು ಹೇಳೋದು? ರೈತರು ಈಗ ಮೊಳಕೆ ಪರೀಕ್ಷೆ ಮಾಡೋದ್ರ ಬಗ್ಗೆ ಏನಂದ್ರೆ, ಪ್ರಮಾಣಿತ ಬೀಜಗಳಿಗೆ ಮೊಳಕೆ ಪರೀಕ್ಷೆನ ಈಗಾಗಲೇ ಪ್ರಮಾಣಿತ ಸಂಸ್ಥೆಗಳೇ ಮಾಡಿಸಿರ್ತವೆ. ಅದನ್ನು ಕರ್ನಾಟಕ ರಾಜ್ಯ ಬೀಜ ನಿಗಮಗಳು ಹಾಗೂ ರಾಷ್ಟ್ರೀಯ ಬೀಜ ನಿಗಮಗಳು ಸಹ ಅದನ್ನು ಪರೀಕ್ಷೆಗೆ ಒಳಪಡ್ತವೆ. ಅದಕ್ಕೆ ಪ್ರಮಾಣಿತ ಸಂಸ್ಥೆ, ಸರ್ಕಾರದಿಂದ ಪ್ರಮಾಣಿತ ಸಂಸ್ಥೆ ಇರುತ್ತದೆ. ಆ ಸಂಸ್ಥೆಗಳಲ್ಲಿ ಮೊಳಕೆ ಪರೀಕ್ಷೆಯನ್ನು ಮಾಡಿ ಬೀಜಗಳನ್ನು ಪ್ರಮಾಣೀಕರಣ ಮಾಡಿರ್ತಾರೆ. ತದನಂತರದಲ್ಲಿ ಇಲಾಖೆಗಳಿಂದನೂ ಸಹ ಈ ಮೊಳಕೆ ಪರೀಕ್ಷೆಗಳನ್ನು ಮಾಡಲಿಕ್ಕಾಗಿ ಈ ಏನು ಇನ್ಸ್ಪೆಕ್ಟರ್ಗಳಾಗಿ ನೇಮಕಗೊಂಡಿರುತ್ತಾರೆ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು. ಆ ಮೊಳಕೆ ಪರೀಕ್ಷೆಗೋಸ್ಕರನೇ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಮಾದರಿ ಪರೀಕ್ಷೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಮೊಳಕೆ ಪರೀಕ್ಷೆ ಶೇಕಡಾ ಒಂದು 70-90 ಭಾಗ ತನಕ ಬರಬೇಕಾಗುತ್ತೆ. ಈಗ ಭತ್ತಕ್ಕೆ ತಗೊಂಡ್ರೆ 80 ಭಾಗ ಅಂದ್ರೆ 100 ಬೀಜಗಳನ್ನು ತಗೊಂಡಾಗ 80 ಬೀಜಗಳು ಸಹ ಮೊಳಕೆ ಬರಬೇಕು. ಹಾಗೂ ಒಂದು ಹೈಬ್ರಿಡ್ ಮೆಕ್ಕೆಜೋಳವನ್ನ ಕಳಿಸಿದಾಗ 90 ಬೀಜಗಳು, 100 ಬೀಜಗಳು 90 ಮೊಳಕೆ ಬಂದ್ರೆ ಅದು ಉತ್ತಮ ಬೀಜ ಅಂತ ನಾವು ಹೇಳ್ತೀವಿ. ಅದೇ ರೀತಿ ರೈತರು ಈಗ ಮನೆಯಲ್ಲಿ ತಾವೇ ಬೆಳೆದಿರೋಂತಹ ಭತ್ತವನ್ನ ಇಟ್ಕೊಂಡು ಮೊಳಕೆ ಬರಿಸ್ತೀವಿ, ಮತ್ತೆ ಮುಂದಿನ ಹಂತದಲ್ಲಿ ಅದನ್ನ ಬೆಳೆಗೆ ಬಳಸ್ತೇವೆ ಅಂತ ಹೇಳಿದಾಗ ಅವ್ರೇನ್ ಮಾಡಬೇಕಾಗುತ್ತೆ, ಈಗ ಮೊಳಕೆ ಪರೀಕ್ಷೆನ ತಾವು ಮನೆಯಲ್ಲೇ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಮನೇಲಿ ಮಾಡಕ್ಕೆ ಬಹಳ ಮಾಡಬೇಕಾಗಿರೋ ಒಂದು ಸರಳ ವಿಧಾನ ಇದಾವೆ. ಸರಳ ವಿಧಾನ ಅಂದ್ರೆ ಒಂದು ಏನಂತ ಹೇಳಿದ್ರೆ ಪೇಪರ್ ಟವೆಲ್ ಮೆಥಡ್ ಅಂತ ಹೇಳ್ತೀವಿ. ಪೇಪರ್ ಟವೆಲ್ ಅಂತ ಅಂದ್ರೆ ನೀವು ಮನೆಯಲ್ಲಿ ಇರೋಂತ ದಿನಪತ್ರಿಕೆಗಳನ್ನ ಬಳಸಿಕೊಂಡು ಮೊಳಕೆ ಪರೀಕ್ಷೆ ಮಾಡಬಹುದಾಗಿರುತ್ತೆ. ಈಗ ರೈತರು ತಾವು ಆಯ್ಕೆ ಮಾಡ್ಕೊಂಡಿರೋಂತ ಬೀಜಗಳನ್ನ 100 ಬೀಜಗಳನ್ನ ಅದನ್ನ ತೆಗೆದಿಟ್ಕೋಬೇಕಾಗುತ್ತೆ. 100 ಬೀಜಗಳು ಉತ್ತಮ ಬೀಜ ಅಂತ ಇಲ್ಲ, 100 ಬೀಜಗಳನ್ನ ಎಣಿಸಿ ಅವರು ತೆಗೆದಿಟ್ಕೊಂಡು ತಾವು ತೆಗೆದುಕೊಂಡಿರುವಂತಹ ದಿನಪತ್ರಿಕೆಯನ್ನ ಕಟ್ ಮಾಡಿ ಒಂದು ರೌಂಡ್ ಆಕಾರದಲ್ಲಿ ಕತ್ತರಿಸಿ ಅದರ ಮೇಲೆ 100 ಬೀಜಗಳನ್ನ ಸಮಾನಾಂತರವಾಗಿ ಇಡಬೇಕಾಗತ್ತೆ. ಇಟ್ಟು ಇನ್ನೊಂದು ದಿನಪತ್ರಿಕೆಯನ್ನು ಅದರ ಮೇಲೆ ಮುಚ್ಚಿ ಅದನ್ನ ಏನ್ ಮಾಡಬೇಕಾಗತ್ತೆ, ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡು ಆ ಎರಡು ಪೇಪರ್ಗಳನ್ನ ಪ್ಲಾಸ್ಟಿಕ್ ಶೀಟ್ ಮಧ್ಯ ಫೋಲ್ಡ್ ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ನೀರನ್ನ ಹಾಕಬೇಕಾಗತ್ತೆ. ನೀರನ್ನ ಜಾಸ್ತಿ ಬೇಡ, ಆ ಪೇಪರ್ ನೆನೆಯುವಷ್ಟು ನೀರನ್ನ ಹಾಕಬೇಕಾಗತ್ತೆ. ಹಾಕಿ ಆ ಪೇಪರ್ನ ರೋಲ್ ಮಾಡಿ ಎರಡು ಕಡೆಯಿಂದ ಮುಚ್ಚಿ ಒಂದು ನೆರಳಿನ ಒಂದು ಪ್ರದೇಶದಲ್ಲಿ ಸುಮಾರು 2-3 ದಿನ ಇಡಬೇಕಾಗುತ್ತೆ. ಪ್ರತಿದಿನ ಇದನ್ನ ಓಪನ್ ಮಾಡಿ ನೆನೆ ಹಾಕಬೇಕಂದ್ರೆ ನೀರನ್ನ ಸ್ವಲ್ಪ ನೆನೆಯುವಷ್ಟು ನೀರನ್ನ ಹಾಕ್ತಾ ಇರಬೇಕಾಗುತ್ತೆ. ಸಿಂಪಡಣೆ ಮಾಡ್ತಾ ಇದ್ರೆ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಡ್ರೈ ಆಗದೆ ಇರೋ ತರ, ಅಂದ್ರೆ ಒಣಗದೇ ಇರೋ ತರ ನೋಡ್ಕೊಬೇಕಾಗತ್ತೆ. ಆ ಪೇಪರ್ ಒಣಗದೇ ಇರೋ ತರ ತೇವಾಂಶವನ್ನ ನಾವು ಏನು ಹಿಡಿದಿಟ್ಕೊಳ್ಳೋದು ಇರುತ್ತೆ ಪೇಪರಲ್ಲಿ, ಅದು ಮೊಳಕೆಗೆ ಅನುವಾಗಷ್ಟು ಒಂದು ತೇವಾಂಶ ಸಾಕಾಗುತ್ತೆ. 3 ದಿನಗಳ ನಂತರ ಮೊಳಕೆ ಬರ್ತಾ ಹೋಗುತ್ತೆ. ಮೊಳಕೆ ಬಂದಾಗ ಬೀಜಗಳನ್ನ ಅವರು ತೆಗೆದು ಎಣಿಕೆ ಮಾಡಬೇಕಾಗುತ್ತೆ. ಬೀಜಗಳನ್ನ ಒಂದೊಂದಾಗಿ ಎಣಿಕೆ ಮಾಡಿದಾಗ 100 ಬೀಜಗಳಲ್ಲಿ ಎಷ್ಟು ಮೊಳಕೆ ಬಂದಿದಾವೆ ಅಂತ ನೋಡಬೇಕಾಗುತ್ತೆ. ಮೊಳಕೆ ಬಂದಿರೋಂತ ಪ್ರಮಾಣ ಒಂದು 100 ಬೀಜಕ್ಕೆ 80 ಮೊಳಕೆ ಬಂದಿದೆ ಅಂದ್ರೆ ಒಂದು ಉತ್ತಮವಾದ ಬೀಜ ಅದು, ಅದನ್ನ ಬಳಕೆ ಮಾಡಬಹುದು ಅಂತ ಆಗುತ್ತೆ. 80 ಕಡಿಮೆ 50 ಬರುವಂತದ್ದು 40 ಬರ್ತಾ ಇದೆ ಅಂತ ಅಂದ್ರೆ ಅವಾಗ ಅವ್ರು ಏನ್ ಮಾಡಬೇಕಾಗುತ್ತೆ, ಬೀಜ ಬದಲಾವಣೆ ಮಾಡಬೇಕಾಗುತ್ತೆ. ಈ ಬೀಜ ಬದಲಾವಣೆ ಮಾಡೋದು ಯಾಕೆ ಬರುತ್ತೆ ಅಂತಂದ್ರೆ ಸುಮಾರು 3 ವರ್ಷಗಟ್ಟಲೆ ಒಂದೇ ಬೀಜನ ಬಳಸ್ತಾ ಇದ್ರೆ ಬೀಜ ಬದಲಾವಣೆ ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರಿಗೇನಾದ್ರೂ ಮೊಳಕೆ ಪ್ರಮಾಣ ಶೇಕಡಾ 50 ಕೆಳಗೆ ಬರ್ತಾ ಇದೆ ಅಂದ್ರೆ ದಯಮಾಡಿ ಅವರು ಪ್ರಮಾಣಿತ ಬೀಜವನ್ನು ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ಮರಳಿನಲ್ಲಿ ಸಹ ಟ್ರೈಯಲ್ಲಿ ಒಂದು ಮರಳನ್ನು ಹಾಕಿ ಮರಳಲ್ಲೂ ಸಹ 100 ಬೀಜಗಳನ್ನ ಇಟ್ಟು ನೀರಿನ ಸಿಂಪಡಣೆ ಮಾಡ್ತಾ ಇದ್ರೆ ಅದು ಸಹ ಮೊಳಕೆ ಬರುತ್ತೆ. ಮೊಳಕೆ ಬಂದಾಗ ಇದೇ ರೀತಿ 100 ಬೀಜಗಳಿಗೆ ಎಷ್ಟು ಮೊಳಕೆ ಬಂದಿದೆ ಅಂತ ನೋಡಿ ಮೊಳಕೆ ಪ್ರಮಾಣ 80 ಮೀರಿತು ಅಂದಾಗ ಉತ್ತಮ ಬೀಜ ಅಂತ ಹೇಳಿ ಅವರು ಬಳಕೆ ಮಾಡಬಹುದಾಗಿರುತ್ತೆ. ಅವರು ಅದನ್ನ ಬಿತ್ತನೆ ಬಳಕೆ ಮಾಡಬಹುದಾಗಿರುತ್ತೆ. ತಾವು ಹೇಳಿದ್ದು ರೈತರಲ್ಲೇ ಇರ್ತಕ್ಕಂತಹ ಬೀಜಗಳನ್ನ ಈ ತರ ಟೆಸ್ಟ್ ಮಾಡಿ ಮಾಡ್ಕೋಬಹುದು ಅಂತ. ಕೆಲವರಲ್ಲಿ ಈ ಬೀಜಗಳು ಇರಲ್ಲ, ಎಲ್ಲಿ ತಗೋಬೇಕು ಅಂತೀರಾ? ಮತ್ತೆ ಸರ್ಕಾರದಿಂದ ಏನಾದ್ರು ನಿಮ್ಮ ಕೃಷಿ ಇಲಾಖೆಯಿಂದ ಸಹಾಯಧನ ಏನಾದ್ರು ಸಿಗಬಹುದಾ ಅಂತ? ಹೌದು, ಈಗ ಇಲಾಖೆಯಿಂದ ಈ ಬಿತ್ತನೆ ಬೀಜಗಳಿಗೆ ಸಹಾಯಧನ ನೀಡ್ತಾ ಇದ್ದಾರೆ. ಇಲಾಖೆಯಿಂದ ಬಿತ್ತನೆ ಬೀಜಗಳನ್ನ ಸರಬರಾಜು ಮಾಡುವಂತ ಒಂದು ಯೋಜನೆ ಇದೆ. ಬಿತ್ತನೆ ಬೀಜಗಳ ಪೂರೈಕೆ ಹಾಗೂ ಇತರೆ ಹುಡುಗುಳಿ ಯೋಜನೆ ಅಂತ ಹೇಳ್ತಾರೆ. ಆ ಯೋಜನೆಯಡಿ ರೈತರಿಗೆ ಅಂದ್ರೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 75 ಸಹಾಯಧನದಲ್ಲಿ ಬಿತ್ತನೆ ಬೀಜಗಳನ್ನ ಒದಗಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಿತ್ತನೆ ಬೀಜಗಳು ಆಯಾ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳನ್ನ ಕೊಡ್ತಾರೆ. ಈಗ ನಮ್ಮ ಭದ್ರಾವತಿ ತಾಲೂಕನ್ನ ತಗೊಂಡ್ರೆ ಭದ್ರಾವತಿ ತಾಲೂಕಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥದ್ದು ಭತ್ತ, ಮೆಕ್ಕೆಜೋಳ, ರಾಗಿ, ತೊಗರಿ, ಅಲಸಂದಿ ಇಂಥ ಬೆಳೆಗಳನ್ನು ಬೆಳೀತಾರೆ. ಭತ್ತದ ಬೀಜವನ್ನು ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮ ಹಾಗೂ ರಾಷ್ಟ್ರೀಯ ಬೀಜ ನಿಗಮಗಳಿಂದ ಭತ್ತವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೂ ಸಹಕಾರ ಸಂಘಗಳಲ್ಲಿ ಅವನ್ನ ಫ್ರಾಂಚೈಸಿಯಾಗಿ ನೇಮಕ ಮಾಡಿಕೊಂಡು ರೈತ ಸಂಪರ್ಕ ಕೇಂದ್ರಗಳಿಂದ ಅಲ್ಲಿ ದಾಸ್ತಾನು ಮಾಡ್ತೀವಿ. ದಾಸ್ತಾನು ಮಾಡಿದಾಗ ರೈತರು ಅದನ್ನ ಪಡಿಬಹುದಾಗಿರುತ್ತೆ. ಜೊತೆಗೆ ಈಗ ಅವಾಗಲೇ ಹೇಳಿದ್ರೆ ಸರ್, ತಾವು ಎಲ್ಲಾ ಬೀಜಗಳಿಗೂ ಈ ಬೀಜೋಪಚಾರ ಆಗಿರುತ್ತೆ ಅಂತ, ಎಷ್ಟು ರೀತಿಯಲ್ಲಿ ಬೀಜೋಪಚಾರ ಆಗಿರುತ್ತೆ ಅನ್ನೋದು ಯಾವ ರೀತಿ ಸರ್? ಈಗ ಎಲ್ಲಾ ಬೀಜಗಳಿಗೂ ಬೀಜೋಪಚಾರ ಆಗಿರೋದಿಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈಗ ಮೆಕ್ಕೆಜೋಳ ಅಂತ ಏನ್ ಹೇಳ್ತೀವಿ, ಮೆಕ್ಕೆಜೋಳ ಸಂಪೂರ್ಣವಾಗಿ ಈಗ ಸಂಕರಣ ತಳಿಗಳೇ ಬರ್ತಾ ಇರೋದು. ಮೆಕ್ಕೆಜೋಳ ಬೀಜ ಎಲ್ಲಿ ನೀವು ಯಾವುದೇ ಅಂಗಡಿಗಳಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಖರೀದಿ ಮಾಡಿದ್ರು ಸಹ ಆ ಮೆಕ್ಕೆಜೋಳದ ಬಿತ್ತನೆ ಬೀಜಕ್ಕೆ ಒಂದು ಟ್ರೀಟ್ ಆಗಿರ್ತದೆ. ಅಂದ್ರೆ ಏನ್ ಮಾಡುತ್ತೆ, ಬೀಜೋಪಚಾರನ ಮಾಡಿರ್ತಾರೆ. ಬೀಜೋಪಚಾರ ನೀವು ಮೆಕ್ಕೆಜೋಳದ ಒಂದು ಪ್ಯಾಕೆಟ್ ಅನ್ನ ತಗೊಂಡು ಅದ್ರ ಹಿಂಬದಿಯಲ್ಲಿ ನೋಡಿದ್ರೆ ಟ್ರೀಟೆಡ್ ವಿತ್ ಥೈರಾಮ್ ಅಂತ ಹಾಕಿರ್ತಾರೆ, ಅಥವಾ ಇನ್ಯಾವುದೋ ಒಂದು ಕೆಮಿಕಲ್ ನ ಉಪಯೋಗಿಸಿ ಅದನ್ನ ಆಲ್ರೆಡಿ ಬೀಜೋಪಚಾರನ ಮಾಡಿರ್ತಾರೆ. ಯಾಕೆಂದ್ರೆ ಅದು ಸಂಕರಣ ತಲೆಯಾಗಿದ್ದು ಅದು ಬೀಜೋಪಚಾರ ಕಡ್ಡಾಯ ಮಾಡಿರ್ತಾರೆ. ಆದ್ರೆ ಭತ್ತ ಮತ್ತು ರಾಗಿಯ ಬೀಜ ಬಿತ್ತನೆ ಬೀಜಗಳನ್ನ ನಾವು ಪೂರೈಕೆ ಮಾಡ್ತೀವಲ್ಲ, ಅದು ಯಾವುದಕ್ಕೂ ಸಹ ಬೀಜೋಪಚಾರನ ಮುಂಚಿತವಾಗಿ ಮಾಡಿರೋದಿಲ್ಲ. ಯಾಕೆಂದ್ರೆ ಭತ್ತ ಮತ್ತು ರಾಗಿಗಳು ಧಾನ್ಯಗಳು, ಬಹುಮುಖ್ಯ ಧಾನ್ಯಗಳಾದ್ರಿಂದ ಅದನ್ನ ಬೀಜೋಪಚಾರ ಮಾಡಿ ಇಡೋದಿಲ್ಲ. ಯಾಕಂದ್ರೆ ಬಿತ್ತನೆ ಬೀಜಗಳಾಗಿ ಬಳಕೆ ಮಾಡದಿದ್ದ ಸಂದರ್ಭಗಳಲ್ಲಿ ಅದನ್ನ ಧಾನ್ಯಗಳಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಹಾಗಾಗಿ ಅದನ್ನ ಮೊದಲೇ ಬೀಜೋಪಚಾರ ಮಾಡಿ ಇಡೋದಿಲ್ಲ. ಜೊತೆಗೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆಯಾ ಒಂದು ಬ್ಯಾಗ್ಗಳಲ್ಲಿ ಬೀಜೋಪಚಾರ ಮಾಡಲಿಕ್ಕೆ ಬೇಕಾದಂತ ರಾಸಾಯನಿಕವನ್ನ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ, ಮತ್ತು ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಯಾವ ರೀತಿ ಬೀಜೋಪಚಾರ ಮಾಡಬೇಕು, ನೀವು ಇದನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನೋದು ಸಹ ಅದರಲ್ಲಿ ಸೂಚನೆಗಳನ್ನು ನೀಡಿರ್ತಾರೆ. ಈ ರೈತರು ಇಲಾಖೆಯಿಂದ ಬೀಜವನ್ನು ಪಡ್ಕೋಬೇಕು ಅಂದ್ರೆ ಏನೇನು ದಾಖಲೆಗಳು ಯಾವ ರೀತಿ ತಗೋಬಹುದು? ಈಗ ಇಲಾಖೆಯಿಂದ ಬಿತ್ತನೆ ಬೀಜ ಪಡಿಬೇಕಾಗುತ್ತೆ ಅಂದ್ರೆ ರೈತರು ಏನ್ ಮಾಡಬೇಕಾಗುತ್ತೆ ಅಂದ್ರೆ, ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಫ್ರೂಟ್ ಐಡಿ ಅಂತ ಹೇಳ್ತೀವಿ. ಫ್ರೂಟ್ ಅನ್ನೋದು ಒಂದು ತಂತ್ರಾಂಶ ಆಗಿದೆ. ಅದು ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು ಪಶುಸಂಗೋಪನೆ ಇಲಾಖೆಗಳಿಗೆ ಸೇರಿ ಒಂದು ಐಡಿನ ಕೊಡ್ತಾರೆ. ಪ್ರತಿಯೊಬ್ಬ ರೈತರಿಗೂ ಒಂದು ನೋಂದಣಿ ಸಂಖ್ಯೆ ಅಂತ ಹೇಳ್ತೀವಿ. ರೈತರ ಆಧಾರ್ ಸಂಖ್ಯೆಯನ್ನು, ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ಅವರ ಜಾತಿ ಪ್ರಮಾಣ ಪತ್ರ ಮತ್ತು ಪಹಣಿಗಳನ್ನು ಒಂದು ಲಿಂಕ್ ಮಾಡಿ ಒಂದು ಐಡಿ ಕ್ರಿಯೇಟ್ ಆಗುತ್ತೆ. ಫ್ರೂಟ್ ಐಡಿ ಅಂತ ಕ್ರಿಯೇಟ್ ಮಾಡ್ತಾರೆ. ಈ ಐಡಿ ಮೂಲಕ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ಸವಲತ್ತು ಬೇಕಾದರೂ ವಿತರಣೆ ಆಗುತ್ತೆ. ಅದೇ ಇದರಲ್ಲೇ ಬಿತ್ತನೆ ಬೀಜವನ್ನು ಸಹ ವಿತರಣೆ ಮಾಡ್ತೀವಿ. ಸರಿಸುಮಾರು ಒಂದು ಎಕರೆಯಿಂದ 5 ಎಕರೆ ತನಕ ರೈತರಿಗೆ 5 ಎಕರೆವರೆಗೂ ಬಿತ್ತನೆ ಬೀಜವನ್ನು ಕೊಡ್ತಾರೆ, ರೈತರಿಗೆ ಸಹಾಯಧನದಲ್ಲಿ ಕೊಡ್ತಾರೆ. ಈ ಒಂದು ಸಹಾಯಧನದಲ್ಲಿ ರೈತರು ಕೊಡ್ತಾರೆ, ರೈತರು ಹೋಗಿ ತಗೋತಾರೆ, ಅವಾಗ ಅವ್ರು ಏನೇನು ಒಂದು ಕ್ರಮಗಳನ್ನ, ಮುನ್ನೆಚ್ಚರಿಕೆ ಕ್ರಮಗಳಾಗಿರ್ಬೋದು, ಸಲಹೆಗಳು ಏನೇನು ಕೊಡ್ತೀರಾ ಸರ್? ತಾವು ಸಲಹೆ ಏನೇನು ಅಂತಂದ್ರೆ, ಈಗ ಇಂಪಾರ್ಟೆಂಟ್ ಆಗಿ ರೈತರು ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಬೇಕಾದ್ರೆ ಮೊದಲನೇದಾಗಿ ಬಿತ್ತನೆ ಬೀಜ, ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಮೆಕ್ಕೆಜೋಳದಲ್ಲಾದ್ರೆ ಹೈಬ್ರಿಡ್ ಆಯ್ತು ಅಂದ್ರೆ ಅದಕ್ಕೆ ನಿಜ ಚೀಟಿ ಅಂತ ಹೇಳ್ತೀವಿ. ಮತ್ತೆ ಈ ನಮ್ಮ ಭತ್ತದ ಬಿತ್ತನೆ ಬೀಜಗಳಿಗಾದ್ರೆ ಪ್ರಮಾಣಿತ ಚೀಟಿಗಳು ಅಂತ ಹೇಳ್ತೀವಿ. ಪ್ರಮಾಣಿತ ಬಿತ್ತನೆ ಬೀಜಗಳಿಗೆ ಒಂದು ಬ್ಲೂ ಕಲರ್ ಟ್ಯಾಗ್ ಇರುತ್ತೆ, ಅಂದ್ರೆ ನೀಲಿ ಬಣ್ಣದ ಒಂದು ಟ್ಯಾಗ್ ಅನ್ನು ಹಾಕಿರ್ತಾರೆ. ಆ ಟ್ಯಾಗ್ ಮೇಲೆ ಬರೆದಿರ್ತಾರೆ ಇಷ್ಟು ಪರ್ಸೆಂಟ್ ಮೊಳಕೆ ಬರುತ್ತೆ, ಇಷ್ಟು ಇದು ಶುದ್ಧತೆ ಇದೆ, ಈ ತರದೆಲ್ಲ ಮೆನ್ಷನ್ ಮಾಡಿದ್ರೆ ಆ ಟ್ಯಾಗ್ ಗಳನ್ನ ಸಾಕಷ್ಟು ಚೆನ್ನಾಗಿ ನೋಡಬೇಕಾಗುತ್ತೆ. ಹೌದು ಆ ಬಣ್ಣ ಹೌದು, ಅದ್ರ ಮೇಲೆ ಏನು ಹಾಕಿದರೆ ಮಾಹಿತಿ ಇದೆಯಾ ಅಂತೇಳಿ. ಹಾಗೂ ಬಳಕೆ ಮಾಡೋಕ್ಕಿಂತ ಮುಂಚೆ ಆ ಬಣ್ಣದ ಟ್ಯಾಗ್ ಗಳೇನಂತ ಅದನ್ನ ತೆಗೆದು ಇಟ್ಕೊಬೇಕಾಗುತ್ತೆ ರೈತರು, ಸಂಗ್ರಹಿಸಿ ಇಟ್ಕೊಬೇಕು. ಹಾಗೂ ಪ್ರತಿಯೊಂದು ಬೀಜವನ್ನು ಖರೀದಿ ಮಾಡಿದಾಗ ಬಿಲ್ ಹಾಕ್ಸೋದು ಕಡ್ಡಾಯವಾಗಿರ್ತದೆ. ರೈತರು ಬಿಲ್ನ ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ರೈತರು ಬಿಲ್ ತಗೊಬೇಕಾದ್ರೆ ಆ ಬಿತ್ತನೆ ಬೀಜದ ಒಂದು ಬ್ಯಾಚ್ ನಂಬರ್ ಅನ್ನು ಸಹ ಬಿಲ್ಲಲ್ಲಿ ಹಾಕಿಸ್ಕೊಬೇಕಾಗುತ್ತೆ. ಯಾವುದೇ ಅಂಗಡಿಯಿಂದ ಖರೀದಿ ಮಾಡಿದ್ರು ಸಹ, ಈಗ ರೈತರು ಕೆಲವರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಗೊಳೋದಿಲ್ಲ, ಅಂಗಡಿಯಲ್ಲೇ ನೇರವಾಗಿ ಖರೀದಿ ಮಾಡ್ತಾ ಇರ್ತಾರೆ. ಅಂಗಡಿಯಲ್ಲಿ ಖರೀದಿ ಮಾಡಿದ್ರೆ ಏನು ತಪ್ಪಿಲ್ಲ, ಪ್ರಮಾಣಿತ ಬೀಜಗಳನ್ನೇ ಕೊಡ್ತಾರೆ. ಆದರೂ ಸಹ ಬ್ಯಾಚ್ ನಂಬರ್ ಅನ್ನ ಆ ಬಿಲ್ಗಳಲ್ಲಿ ಮೆನ್ಷನ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಆಮೇಲೆ ಆ ಬಿಲ್ಗಳನ್ನ ಕೊಯ್ಲಾಗೋ ತನಕನೂ ಸಹ ಯಾವ ಕಾರಣಕ್ಕೂ ಕಳಿಬಾರದು, ಬಿಲ್ಗಳನ್ನ ಸಂಗ್ರಹಿಸಿಟ್ಕೊಬೇಕಾಗುತ್ತೆ. ಯಾಕೆ ಇದನ್ನ ಹೇಳ್ತೀವಿ ಅಂದ್ರೆ, ಏನಾದರೂ ಒಂದು ಪಕ್ಷದಲ್ಲಿ ಬಿತ್ತನೆ ಬೀಜಗಳು ಮೊಳಕೆ ಬರದೇ ಇರೋಂತಹ ಸಂದರ್ಭಗಳು ಬಂತು ಅಂದ್ರೆ ಅದರ ಮೇಲೆ ಕ್ರಮ ತಗೊಬೇಕು ಅಂದ್ರೆ ಬಿಲ್ಗಳು ಅವಶ್ಯಕವಾಗಿ ಬೇಕಾಗ್ತದೆ. ಈ ಬಿತ್ತನೆ ಬೀಜವನ್ನ ನೇರವಾಗಿ ಆ ಪುಡಿಯನ್ನ ಬೆರೆಸಿ ಲೇಪನ ಮಾಡಬಹುದು, ಅಥವಾ ಬೆಲ್ಲದ ದ್ರಾವಣವನ್ನು ತಯಾರಿಸಿಕೊಂಡು ಬೆಲ್ಲದ ಏನು ಪಾಕ ಮಾಡ್ತೀವಲ್ಲ ನಾವು, ಬೆಲ್ಲದ ಪಾಕವನ್ನು ಮಾಡಿ ಅಂಟಂಟಾಗಿರುತ್ತೆ ಬೆಲ್ಲದ ಪಾಕ, ಅದರಲ್ಲಿ ರಾಸಾಯನಿಕವನ್ನು ಬೆರೆಸಿ ಸಹ ಬೀಜಗಳಿಗೆ ಬೀಜೋಪಚಾರ ಮಾಡಬಹುದಾಗಿರುತ್ತೆ. ಇದರ ನಂತರದಲ್ಲಿ ಜೈವಿಕ ಪದಾರ್ಥಗಳನ್ನು ಸಹ ಬಳಸಿ ಬೀಜೋಪಚಾರ ಮಾಡಬಹುದಾಗಿರುತ್ತೆ. ಯಾಕೆಂದ್ರೆ ಜೈವಿಕ ಪದಾರ್ಥಗಳನ್ನು ಬಳಸಿದ್ರೆ ಏನಾಗುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಬಿತ್ತನೆ ಬೀಜಗಳನ್ನ ಭೂಮಿಗೆ ಹಾಕಿದಾಗ ನಿಮಗೆ ಪೋಷಕಾಂಶಗಳನ್ನ ಒದಗಿಸುವಂತ ಒಂದು ಜೈವಿಕ ಪದಾರ್ಥಗಳನ್ನ ಜೊತೆಯಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಭೂಮಿಲಿರುವಂತಹ ಪೋಷಕಾಂಶಗಳನ್ನ ಈ ಒಂದು ಮೊಳಕೆ ಬಂದಿರುವಂತಹ ಬೀಜಕ್ಕೆ ಒದಗಿಸ್ತಾ ಹೋಗ್ತಾರೆ. ಇಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ರೈತರು ಒಳ್ಳೆ ಒಂದು ಉತ್ತಮವಾದ ಒಂದು ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತೀರಾ ಸರ್? ಈಗ ರೈತರು ಬೀಜೋಪಚಾರನ ಯಾಕೆ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಕೀಟ ರೋಗ ಬಾಧೆಗಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನೀವು ಹೇಳ್ತೀವಿ, ಕೀಟ ರೋಗ ಬಾಧೆಗಳು ಬಿತ್ತನೆ ಬೀಜದಿಂದ ಸಾಕಷ್ಟು ಬರ್ತವೆ. ಈಗ ಸಾಮಾನ್ಯ ಒಂದು ಉದಾಹರಣೆಗೆ ತಗೊಂಡ್ರೆ, ಜ್ಯೋತಿ ಬಿತ್ತನೆ ಬೀಜ ಇದೆ, ಜ್ಯೋತಿ ಒಂದು ಭತ್ತದ ತಳಿಯ ಬಿತ್ತನೆ ಬೀಜದಲ್ಲಿ ಊದು ಭತ್ತ ಅಂತ ಒಂದು ರೋಗ ಬರುತ್ತೆ. ಅದು ಬರುವಂತದ್ದು ನಿಮ್ಮ ಬೀಜದಿಂದಲೇ ಅಂತ ನಾವು ಹೇಳ್ತೇವೆ. ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಸಂಶೋಧನೆಗಳು ನಡೆಸಿದಾಗ ಬಿತ್ತನೆ ಬೀಜದಿಂದಲೇ ಅದು ಮುಂದುವರೆದು ಬರುತ್ತೆ, ಮತ್ತೆ ಯಾವ ಹಂತದಲ್ಲೂ ಯಾವುದೇ ತಳಿಯಲ್ಲೂ ಸಹ ಆ ಒಂದು ಊದು ಭತ್ತ ಒಂದು ರೋಗ ಕಂಡು ಬರಲ್ಲ. ಹಾಗಾಗಿ ಬಿತ್ತನೆ ಬೀಜಕ್ಕೆ ನೀವು ಬೀಜೋಪಚಾರ ಮಾಡಿದ್ರೆ ಇಂತಹ ಕೀಟ ಮತ್ತು ರೋಗ ಬಾಧೆಗಳು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂಡಿರೋ ಅಂತಹ ಒಂದು ಹತೋಟಿ ಮಾಡಬಹುದಾಗಿರುತ್ತೆ. ಸಾಕಷ್ಟು ಒಂದು 50% ಭಾಗನಾದ್ರೂ ನೀವು ತಡಿಬಹುದಾಗಿರುತ್ತೆ. ಅವಾಗ ಏನಾಗುತ್ತೆ, ನೀವು ಮುಂದೆ ಬಳಸಬೇಕಾದಂತಹ ರಾಸಾಯನಿಕಗಳು ಮತ್ತೆ ಅದಕ್ಕೆ ತಗಲುವಂತ ವೆಚ್ಚ ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಹಾಗಾಗಿ ರೈತರು ಬೀಜೋಪಚಾರ ಮಾಡಿ ಮತ್ತು ಆಯ್ಕೆ ಮಾನದಂಡಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಬೀಜ ಎಲ್ಲಿಂದನೋ ಬೀಜ ತರೋದು, ಆಮೇಲೆ ರೈತರು ಸಾಮಾನ್ಯವಾಗಿ ಮಾಡ್ತಾ ತಪ್ಪುಗಳನ್ನು ಏನ್ ಹೇಳ್ತೀವಿ ಅಂದ್ರೆ, ಈಗ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಬಳಸ್ತಾ ಇರ್ತಾರೆ, ಸಾಮಾನ್ಯವಾಗಿ ಮೆಕ್ಕೆಜೋಳ ಹೈಬ್ರಿಡ್ ಬಳಸ್ತಾ ಇರ್ತಲ್ಲ, ಅದನ್ನ ಪ್ಯಾಕೆಟ್ ಗಳಲ್ಲಿ ಮಾಡಿ ನೋಂದಾಯಿತ ಸಂಸ್ಥೆಗಳು ಪ್ಯಾಕೆಟ್ ಮಾಡಿ ಅದರ ಮೇಲೆ ತಮ್ಮ ಲೇಬಲ್ ಹಾಕಿ ಸಂಸ್ಥೆಯಿಂದ ನೋಂದಾವಣಿಗೊಂಡಿದೆ ಅಂತ ತಿಳಿಸಿ ಅದರ ಅವರ ಪರಿಪೂರ್ಣವಾದ ವಿಳಾಸವನ್ನು ಅದರಲ್ಲಿ ಹಾಕಿದ್ರೆ ಮಾತ್ರ ಅದು ನೋಂದಾಯಿತ ಬೀಜ, ಮತ್ತು ಅದಕ್ಕೆ ನಾಳೆ ದಿನ ಏನಾದರೂ ಇವ್ರಿಗೆ ಏನಾದ್ರು ಸಮಸ್ಯೆಗಳು ಉದ್ಭವ ಆದ್ರೆ ಆ ಸಂಸ್ಥೆಯವರು ಜವಾಬ್ದಾರರಾಗಿರ್ತಾರೆ ಅಂತ ಇರುತ್ತೆ. ರೈತರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಲೂಸ್ ಅಂತ ಹೇಳ್ತೀವಿ, ಲೂಸ್ ಬೀಜಗಳು ಅಂದ್ರೆ ಸಾಮಾನ್ಯವಾಗಿ ಕೆಜಿ ಗಟ್ಟಲೆ ಬೀಜಗಳನ್ನ ಕೊಡ್ತಾರೆ, ಆ ದಾಸ್ತಾನನ್ನ ತಂದು ಬಿತ್ತನೆ ಮಾಡುವಂತದ್ದು ಪರಿಪಾಠ ಆಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಗಡಿ ಭಾಗದ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಇದು ಪರಿಪಾಠ ಮಾಡ್ಕೊಂಡಿರ್ತಾರೆ. ಅದನ್ನ ಮಾಡಬೇಡಿ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಈ ಬಿತ್ತನೆ ಬೀಜಗಳು ಸಾಮಾನ್ಯವಾಗಿ ನೋಂದಾಯಿತವಲ್ಲದ ಮತ್ತು ಇದನ್ನ ಯಾವುದೇ ಸಂಸ್ಥೆಗಳು ಅಂಗೀಕಾರ ಮಾಡದೇ ಇರುವಂತಹ ಬೀಜಗಳಾಗಿರ್ತವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಆತ ಬಿತ್ತನೆ ಬೀಜಗಳನ್ನು ಬೆಳೆಸಿದಾಗ ನಿಮಗೆ ನಷ್ಟ ಆಗುವಂತಹ ಸಂದರ್ಭಗಳು ಬರ್ತವೆ, ಹಾಗಾಗಿ ಅಂತ ಬೀಜಗಳನ್ನು ಬಳಸಬಾರದು ಅಂತ ಹೇಳ್ತೀವಿ. ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ಉಳಿದಂತ ಬೀಜದ ಜೊತೆಗೆ ಹೊಸ ಬೀಜಗಳನ್ನ ಮಿಕ್ಸ್ ಮಾಡಿ ಬೆಳೆಯೋದು ಆ ರೀತಿಯನ್ನು ಕೂಡ ಮಾಡ್ತಾ ಇರ್ತಾರೆ ಸರ್. ಆ ಸಂದರ್ಭಗಳನ್ನು ಮಾಡಬೇಡಿ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಈಗ ಹಳೆ ಬೀಜ ಮತ್ತು ಹೊಸ ಬೀಜಗಳನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ಮೊಳಕೆ ಒಂದೇ ಸಮನಾಗಿ ಬರದೇ ಇರಬಹುದು, ಒಂದೇ ಸಮನಾಗಿ ಮೊಳಕೆಗಳು ಒಡೆಯುವಂತ ಚಾನ್ಸಸ್. ಯಾಕೆಂದ್ರೆ ಬೀಜಗಳು ಒಂದು ಏನಂತೀವಿ ನಾವು ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ. ಡಾರ್ಮೆನ್ಸಿ ಪೀರಿಯಡ್ ಹಳೆ ಬೀಜಕ್ಕೂ ಮತ್ತು ಹೊಸ ಬೀಜಕ್ಕೂ ವ್ಯತ್ಯಾಸ ಇರ್ತದೆ. ಅವಾಗ ಏನಾಗುತ್ತೆ, ನೀವು ಎರಡು ಬೀಜಗಳನ್ನು ಮಿಕ್ಸ್ ಮಾಡಿ ನೀವು ಹಾಕಿದಾಗ ಒಂದು ಬೀಜ ಮೊಳಕೆ ಹೊಡೆದಿದ್ದು ಒಂದು ಟೈಮ್ ಆದ್ರೆ ಇನ್ನೊಂದು ಬೀಜ ಇನ್ನೊಂದು ಟೈಮಲ್ಲಿ ಮೊಳಕೆ ಹೊಡೆಯುತ್ತೆ, ಅವಾಗ ಒಂದೇ ಸಮಾನಾಂತರವಾದ ನಾಟಿ ಬರೋದಿಲ್ಲ, ಹಾಗಾಗಿ ಅದನ್ನ ಮಾಡಬಾರದು ಅಂತ ಹೇಳ್ತೀವಿ. ಒಟ್ಟಲ್ಲಿ ರೈತರು ತಾವು ಹೇಳಿದಂತಹ ಎಲ್ಲಾ ಒಂದು ಕ್ರಮಗಳನ್ನು ಅನುಸರಿಸಿ ಒಳ್ಳೆ ಇಳುವರಿಯನ್ನು ಪಡೀಲಿ ಅಂತ ಹೇಳ್ತಾ ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇಷ್ಟೊಂದು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಬಿತ್ತನೆ ಬೀಜ ಹಾಗೂ ಬೀಜೋಪಚಾರ ಈ ಕುರಿತು ಭದ್ರಾವತಿ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿಯಾದ ಸಂದೀಪ್ ಕುಮಾರ್ ಇಟಿಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಚನ್ನಗಿರಿ ತಾಲೂಕು ಹರೋನಹಳ್ಳಿಯ ಜಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳದ ಪದ. ಶಿವಲಿಂಗ ನಗದಿಗೆ ತೆರೆ ಹರಿ ಶಿವಲಿಂಗ ನಗದಿಗೆ ತೆರೆ ಹರಿ ಶಿವಲಿಂಗ ನಗದಿ ಮುಂದೆ ಅರೆ ಬರ ದಂದೇಳಿ ಗುಜ್ಜಿಗೆ ತೆರೆ ಮಗುವಿನ ಮಂದಿರಿಗೆ ಅರಳಲಿ ಮಗುವಿನ ಮಂದಿರಿಗೆ ಅರಳಲಿ ಮಗುವಿನ ಮಂದಿರಿಗೆ ಅರಳಲಿ ತಕ್ಕಂಡ ಶರಣರಿದ್ದಾರೆ ಬಸವಣ್ಣ ರಂಗ ಮರ ಎಂದೆ ಬಸವಣ್ಣ ಸಾಯಗೆ ಬಸವಣ್ಣ ರೆಂದೆ ಮೇಲಮ್ಮ ಬಸವಣ್ಣ ರೆಂದೆ ಮೇಲಮ್ಮ ಬಸವಣ್ಣ ಬಂಗಾರದ ತೋಟಲಿಗೆ ಬೆಳೆ ಇಡಿ ಅಬ್ಬ ಬಾಲೈನ ತಂದ ಪಾವಡ ಸೊರೆ ಪಾವಡ ಸೊರೆ ಬಾಲೈನ ತಂದ ಪಾವಡ ಸೊರೆ ಪಾವಡ ಸೊರೆ ಬಂಗಾರದ ತೋಟಲಿಗೆ ಬೆಳೆ ಇಡಿ ಅಬ್ಬ ಕಂದೈನ ತಂದ ಗುಂಡಿಯ ತೋಟಲಿಗೆ ಎಂಬತ್ತ ಪೂಜೆ ಮಾಡಿ ಸರೇ ನಾರೇ ಮಗನ ಸರೇ ಸರೇ ನನ್ನ ಮಗನ ಹೆಸರ ನಾನೇನು ಬಲ್ಲೇನೆ ಅರರನ್ನೇ ಬಲ್ಲ ಸೇವ ಬಲ್ಲ ಗುಂಡಿಯ ತೋಟಲಿಗೆ ಎಂಬತ್ತು ಪೂಜೆ ಮಾಡಿ ನಿಸ್ತ್ರೀ ನಮ್ಮ ಮಗನ ಸರೇ ಸರೇ ನಿಸ್ತ್ರೀ ನಮ್ಮ ಮಗನ ನನ್ನ ಮಗನ ಹೆಸರ ನಾನೇನು ಬಲ್ಲೇನೆ ಅದರನೇ ಬಲ್ಲ ಸೇವ ಬಲ್ಲ ಸೇವ ಬಲ್ಲ ಅದರನೇ ಬಲ್ಲ ಸೇವ ಬಲ್ಲ ಸೇವ ಬಲ್ಲ ಅದರ ಮೇಲೆ ಬಲ್ಲ ಶಿವ ಬೈಲ ಸದಾ ರಾಜ್ಯ ಕೇಳ ಸುರ ಚನ್ನಗಿರಿ ತಾಲೂಕು ಹರನಹಳ್ಳಿಯ ಜಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ ಕೇಳಿದಿರಿ. ಈಗ ಪರಿಸರ ಗೀತೆ ಕೇಳೋಣ. ಪರಿಸರ ಗೀತೆ ಕೇಳಿದಿರಿ. ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಎರೆಹುಳು ಸಾಕಾಣಿಕೆ ಈ ಕುರಿತು ಭದ್ರಾವತಿ ಹಳ್ಳಿಕೆರೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಎನ್ಜಿ ರಘುನಾಥ್ ಅವರೊಡನೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾಬೆಳಕೆ ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ.